ನನ್ನಂಥ ಗಂಡಿಲ್ಲ, ನಿನ್ನಂಥ ಹೆಣ್ಣಿಲ್ಲ, ನಮ್ಮ ಜೋಡಿಯಂತೆ ಇನ್ನೊಂದು ಜೋಡಿ ಇಲ್ಲ, ನಮಗಾರು ಸರಿಸಾಟಿ ಇಲ್ಲ. ನಿನ್ನ ಕಂಡರೆ ಬಳ್ಳಿ ಕುಣಿಯುವುದು, ನೀನು ನಕ್ಕರೆ ಹೂವು ನಗುವುದು. ನನ್ನಂಥ ಹೆಣ್ಣಿಲ್ಲ, ನಿನ್ನಂಥ ನನ್ನಂಥ ಗಂಡಿಲ್ಲ, ನನ್ನಂಥ ಹೆಣ್ಣಿಲ್ಲ. ಓಡಿ ಹೋದೋರು ನೂರು, ನಮ್ಮ ಜೋಡಿಯ ನಮ್ಮ ಬೆಸುಗೆಯ ಬೇರೆ ಮಾಡೋರು ಯಾರು? ಪ್ರೀತಿ ಮಾತಿಗೆ ಸ್ನೇಹ ಪ್ರೇಮಕ್ಕೆ ಸೋತು ಹೋದೋರು ನೂರು. ಬಳ್ಳಿಗೆ ಬಾಬಾ ಬಾಬಾ ಬಾಬಾ, ನನ್ನಂಥ ಗಂಡಿಲ್ಲ. ನಮ್ಮ ಜೋಡಿಯಂತೆ ಇನ್ನೊಂದು ಜೋಡಿ ಇಲ್ಲ, ನಮಗಾರು ಸರಿಸಾಟಿ ಇಲ್ಲ. ನಿನ್ನ ಕಂಡರೆ ಬಳ್ಳಿ ಕುಣಿಯುವುದು, ನೀನು ನಕ್ಕರೆ ಹೂವು ನಗುವುದು. ನನ್ನಂಥ ಗಂಡಿಲ್ಲ. ಬೆಲ್ಲ ಇಲ್ಲಿಗೆ ಬಾಬಾ ನನ್ನಂಥ ಗಂಡಿಲ್ಲ, ನಮ್ಮ ಜೋಡಿಯಂತೆ ಇನ್ನೊಂದು ಜೋಡಿ ಇಲ್ಲ, ನಮಗಾರು ಸರಿಸಾಟಿಲ್ಲ. ನಿನ್ನ ಕಂಡರೆ ನನಗೂ ಕುಡಿಬಹುದು, ನೀನು ನಕ್ಕರೆ ನೋವು ಮರೆಬಹುದು.